ಬಾಗೇಪಲ್ಲಿ ಹೆಸರು ಬದಲಾವಣೆಗೆ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ದೇಶದಲ್ಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಎಚ್ಐವಿ ಸೋಂಕಿತರು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಧ್ಯಯನದಲ್ಲಿ ಬಹಿರಂಗ. ಜರ್ಮನಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕೌಶಲ್ಯ ವಿನಿಮಯ ಉದ್ಯೋಗಾವಕಾಶ ಕುರಿತಂತೆ ಮಹತ್ವದ ಒಪ್ಪಂದ. ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಅಂದಿಗೂ ಇಂದಿಗೂ ಎಂದೆಂದಿಗೂ ಮಾಹಿತಿಗೆ ಮಿತಿಯಿಲ್ಲ, ಮನರಂಜನೆಗೆ ಕೊನೆಯಿಲ್ಲ. ನೆನಪೆ ನಿತ್ಯ ಮಲ್ಲಿಗೆ ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ, ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90ರ ವಸಂತ. ನನ್ನೆದೆಯ ಬಾಂದಳಗೆ ಚಿತ್ತಾರ ಬರೆದವಳೇ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳು, ನನ್ನೊಳಗೆ ಹಾಡಾಗಿ ಹರಿದವಳೇ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾಕ್ಟರ್ ಕೆಎಸ್ ಶುಭಶ್ರೀ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಲಿದ್ದೀರಿ. ಕೇಳಿ ಆರಂಭದಲ್ಲಿ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾಕ್ಟರ್ ಕೆಎಸ್ ಶುಭಶ್ರೀ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಜೈವಿಕ ಗೊಬ್ಬರದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶುಭಶ್ರೀ ಕೆಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶುಭಶ್ರೀ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಮೇಡಮ್, ನಮ್ಗೆ ಇವತ್ತು ಈ ಜೈವಿಕ ಗೊಬ್ಬರ ಬಯೋ ಫರ್ಟಿಲೈಜರ್ ಅಂತ ಏನು ಹೇಳ್ತೇವಲ್ಲ, ಇದ್ರ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ಬೇಕು. ಏನು ಈ ಬಯೋ ಫರ್ಟಿಲೈಜರ್ ಅಥವಾ ಜೈವಿಕ ಗೊಬ್ಬರದ ಮಹತ್ವ ಏನು, ಯಾಕೆ ಇದನ್ನು ನಾವು ಬಳಸಬೇಕು, ಉಳಿದ ರಾಸಾಯನಿಕ ಗೊಬ್ಬರಕ್ಕೆ ಹೋಲಿಸಿದರೆ ಇದರಿಂದ ಎಷ್ಟು ಪ್ರಯೋಜನ ಇದೆ, ಯಾವ ಒಂದು ಹಿನ್ನೆಲೆಯಿಂದ ಇದನ್ನು ನಾವು ಬಳಕೆಗೆ ತಂದಿದ್ದೇವೆ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ. ಸರ್, ಮೊದಲನೇದಾಗಿ ಹೇಳೋದಾದರೆ ಈಗ ಪ್ರಸ್ತುತ ಕೃಷಿಯಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಹೆಚ್ಚು ನಾವು ಬಳಸ್ತಾ ಹೋಗ್ತಿದ್ದೀವಿ. ಈ ರಾಸಾಯನಿಕ ಗೊಬ್ಬರಗಳನ್ನ ಅತಿ ಹೆಚ್ಚಾಗಿ ನಾವು ಬಳಕೆ ಮಾಡ್ತಾ ಇರೋದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಗಾಧವಾದಂಥ ಅಥವಾ ಏರ್ತಿರ್ತಕ್ಕಂಥ ಒಂದು ಜನಸಂಖ್ಯೆಗೆ ಆಹಾರ ಉತ್ಪಾದನೆಯನ್ನು ನಾವು ಮಾಡ್ಕೋಬೇಕಾಗಿರುವಂಥ ಒಂದು ಅವಶ್ಯಕತೆ ನಮಗಿರೋದ್ರಿಂದ ಹೆಚ್ಚೆಚ್ಚು ರಾಸಾಯನಿಕಗಳ ಮೇಲೆ ನಾವು ನಿರ್ಭರಿಸ್ತಿದ್ದೀವಿ. ರಾಸಾಯನಿಕ ಗೊಬ್ಬರಗಳು ಅಂತ ಅಂದಾಗ ನಮಗೆ ಮುಖ್ಯವಾಗಿ ನೇರವಾಗಿ ಬಳಸ್ತಕ್ಕಂಥ ಯೂರಿಯಾ ಇರಬಹುದು, ಸಿಂಗಲ್ ಸೂಪರ್ ಫಾಸ್ಫೇಟ್ ಇರಬಹುದು, ಅಥವಾ ಪೊಟ್ಯಾಶ್ನ ಗೊಬ್ಬರಗಳಿರಬಹುದು. ಇದೇ ರೀತಿಯಾಗಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ತಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ನಾವು ಯಾವ ರೀತಿಯಾಗಿ ಉತ್ಪತ್ತಿ ಮಾಡಲಾಗ್ತಿದೆ ಅನ್ನೋಂಥದ್ದನ್ನು ಗಮನಿಸಿದ್ರೆ, ಇದನ್ನು ನಾವು ಒಂದು ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡಿ ಮತ್ತೆ ಅದನ್ನು ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನ ವಿದೇಶದಿಂದ ಸಹ ಆಮದು ಮಾಡಿಕೊಂಡು ಅದನ್ನು ನಾವು ಬಳಕೆ ಮಾಡ್ತಿದ್ದೀವಿ. ಈ ರೀತಿಯಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನ ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡ್ತಿರೋದ್ರಿಂದ ಬೆಳಗ್ಗೆ ಸದ್ಯಕ್ಕೆ ಏನು ಆಹಾರ ಉತ್ಪಾದನೆ ಹೆಚ್ಚಿಸಿಕೊಳ್ಳಿಕ್ಕೆ ಅವಶ್ಯಕ ಇರುವಂತಹ ಪೋಷಕಾಂಶಗಳು ದೊರೆತಿದ್ರೂ ಸಹ ಮುಂದೊಂದು ದಿನ ಇದರಿಂದ ಮಣ್ಣಿನ ರಸಸಾರದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು ಮತ್ತೆ ಮಣ್ಣಿನ ರಚನೆ ಹಾಳಾಗ್ತಕ್ಕಂಥ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಮತ್ತು ರೈತರಿಗೆ ಇವತ್ತಿನ ದಿನ ನಮಗೆ ಖರ್ಚು ಕಡಿಮೆ ಮಾಡಲಿಕ್ಕೆ ಯಾವುದೆಲ್ಲ ರೀತಿಯಾಗಿ ನಾವು ತಾಂತ್ರಿಕತೆಗಳನ್ನ ಬಳಸ್ಕೋಬಹುದು ಅನ್ನುವಂಥದ್ದನ್ನ ಯೋಚಿಸಿದಾಗ ನಮಗೆ ಜೈವಿಕ ಗೊಬ್ಬರಗಳು ಒಂದು ಮಾರ್ಗ ಆಗಿರುತ್ತೆ. ಈ ಜೈವಿಕ ಗೊಬ್ಬರಗಳು ಅಂದ್ರೆ ಏನಪ್ಪಾ ಅಂತ ಹೇಳೋದಾದ್ರೆ, ವಾತಾವರಣದಲ್ಲಿ ಅಥವಾ ಭೂಮಿಯಲ್ಲಿ ನಮಗೆ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಆ ರೀತಿಯಾಗಿ ಇರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಲ್ಯಾಬೊರೇಟರಿಗಳಲ್ಲಿ ಬೇರ್ಪಡಿಸಿ ಅವುಗಳ ಒಂದು ಸಾಂದ್ರತೆಯನ್ನ ಹೆಚ್ಚಾಗಿರೋ ರೀತಿಯಲ್ಲಿ ನೋಡಿಕೊಂಡು ಅದನ್ನ ಬೇರೆ ಒಂದು ಅಂದ್ರೆ ಸಪೋರ್ಟ್ ಕ್ಯಾರಿಯರ್ ಮೆಟೀರಿಯಲ್ ಜೊತೆಗೆ ಅದನ್ನ ಮಿಶ್ರಣ ಮಾಡಿ ಅದನ್ನ ನಾವು ಜೈವಿಕ ಗೊಬ್ಬರಗಳು ಅಂತ ಹೆಸರಿನಲ್ಲಿ ಎಲ್ಲ ಬೆಳೆಗಳಿಗೆ ಬಳಸಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ತಿರ್ತೀವಿ. ಇದನ್ನ ಜೈವಿಕ ಗೊಬ್ಬರಗಳು ಅಂತ ಹೇಳಿ ನಾವು ಕರಿಬಹುದು ಸರ್. ಅಂದ್ರೆ ಈಗ ನಾವು ರಾಸಾಯನಿಕ ಗೊಬ್ಬರ ಈ ಒಂದು ಉತ್ಪಾದನೆಯಲ್ಲಿಯೇ ನಾವು ಸಾಕಷ್ಟು ಏನು ಭೂಮಿಗೆ ಸ್ನೇಹಿಯಾಗಿ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನಾವು ಸ್ವಲ್ಪ ಅದು ಭೂಮಿಗೆ ಮಾರಕ ಇದೆ. ಅದರಿಂದ ಇನ್ನೂ ಹೆಚ್ಚಿಗೆ ಒಳ್ಳೇದಾದ್ರೆ ನಾವು ಉಪಯೋಗ ಮಾಡ್ಬೋದಿತ್ತು. ಏನೋ ಅವಾಗ ಆಕಸ್ಮಿಕವಾಗಿ ನಮಗೆ ಆಹಾರ ಉತ್ಪಾದನೆಯಲ್ಲಿ ಕೊರತೆ ಉಂಟಾಯ್ತು. 60-70 ದಶಕದಲ್ಲಿ ತೀರಾ ಕೊರತೆ ಉಂಟಾಯ್ತಲ್ಲ, ಆವಾಗ ಈಗ ಅನಿವಾರ್ಯವಾಯ್ತು ನಮಗೆ ಹಸಿರು ಕ್ರಾಂತಿ ಮಾಡಬೇಕು, ಆಹಾರ ಉತ್ಪಾದನೆ ನಮ್ಗೆ ಬೇಕು, ನಮ್ಮ ದೇಶದಲ್ಲಿ ಏನು ಆಹಾರದ ಕೊರತೆ ತೆಗಿಬೇಕು, ಆಹಾರದ ಭದ್ರತೆ ನಮಗೆ ಬೇಕು ಅನ್ನೋ ದಿಶೆಯಲ್ಲಿ ಸಾಕಷ್ಟು ಏನು ಪ್ರೋತ್ಸಾಹದಾಯಕ ಕ್ರಮಗಳನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ವಿಜ್ಞಾನಿಗಳು ಕೈಗೊಂಡ್ರು. ಸಾಕಷ್ಟು ಉತ್ಪಾದನೆಯನ್ನು ಕೂಡ ನಾವು ಯಶಸ್ಸನ್ನು ಕಂಡುಕೊಂಡ್ವಿ. ಸಾಕಷ್ಟು ಉತ್ಪಾದನೆ ಅಂದ್ರೆ ಏನು, ನಮಗೆ ಯಥೇಚ್ಛವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಆಹಾರ ಉತ್ಪಾದನೆಯನ್ನು ಮಾಡಿಕೊಂಡ್ವಿ, ಭದ್ರತೆಯನ್ನು ಸಾಧಿಸಿದ್ವಿ, ಮತ್ತೆ ನಾವು ರಫ್ತುಗಳನ್ನು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಇವತ್ತು ನಮಗೆ ಗುಣಮಟ್ಟ ಬೇಕಾಗಿದೆ. ಆವಾಗ ನಮಗೆ ಅನಿವಾರ್ಯ ಇತ್ತು ನಾವು ಅದನ್ನು ನಮ್ಮ ರೈತರು ಜಾಸ್ತಿ ಏನು ಹೊಸ ಹೊಸ ಗೊಬ್ಬರವನ್ನು ಬಳಸ್ರಿ, ರಾಸಾಯನಿಕ ಗೊಬ್ಬರವನ್ನು ಬಳಸ್ರಿ, ನಿಮ್ಮ ಉತ್ಪಾದನೆ ಹೆಚ್ಚು ಮಾಡಿಕೊಳ್ಳ್ರಿ, ಹೊಸ ಬೀಜ ಉತ್ಪಾದನೆಯನ್ನು ತಂದ್ಕೊಳ್ಳ್ರಿ, ಹೊಸ ಹೊಸ ಬೀಜ ಆವಿಷ್ಕಾರ ಮಾಡಿದ್ದನ್ನು ಬಳಸ್ರಿ, ಮತ್ತು ಹೊಸ ತಂತ್ರಜ್ಞಾನ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ನಾವು ಇವತ್ತು ಮುಂದೆ ಬಂದಿದ್ದೇವೆ. ನಮ್ಮ ದೇಶ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಇವತ್ತು ಗುಣಮಟ್ಟದಲ್ಲಿ ಸ್ವಲ್ಪ ಜಾಸ್ತಿ ನಾವು ಒತ್ತಡದಿಂದ ನಾವು ಬೆಳೆ ಬೆಳೆದ್ವಿ. ರಾಸಾಯನಿಕ ಬಳಸೋದ್ರಿಂದ ಇವತ್ತು ಗುಣಮಟ್ಟದ ಆಹಾರ ಬೇಕು ಅಂತ ಎಲ್ಲ ಕಡೆ ನಾವು ಬಯಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಜೈವಿಕ ಗೊಬ್ಬರ ಬಂದಿದೆ. ಜೈವಿಕ ಗೊಬ್ಬರದಲ್ಲಿ ಸಾಕಷ್ಟು ಏನು ರೈತರಿಗೆ ಪೂರಕವಾದ ಮತ್ತು ಭೂಮಿಗೆ ಪೂರಕವಾದ ಒಂದು ಅಂಶಗಳಿದ್ದಾವೆ. ಏನು ಇದರಲ್ಲಿ ಕಂಡು ಬರ್ಬೋದು ನಮಗೆ? ಈಗಾಗಲೇ ನೀವು ಹೇಳಿದ್ರಿ ಸರ್, ಈಗ ನಮಗೆ ಈ ಒಂದು ಜೈವಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ನಾವು ಬಳಕೆ ಯಾಕೆ ಮಾಡಬೇಕು ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಿದಂಥ ನಿಟ್ಟಿನಲ್ಲಿ ಈ ಹಸಿರು ಕ್ರಾಂತಿಯ ಸಮಯದಲ್ಲಿ ನಮಗೆ ಸಾಕಷ್ಟು ಹೊಸ ತಳಿಗಳ ಮತ್ತು ಹೈಬ್ರಿಡ್ಗಳ ಬಿಡುಗಡೆ ಆಯಿತು. ಆ ಒಂದು ತಳಿಗಳಿಗೆ ಹೆಚ್ಚು ಹೆಚ್ಚು ಪೋಷಕಾಂಶಗಳ ಅವಶ್ಯಕತೆ ಇತ್ತು. ಹಾಗಾಗಿ ಹೆಚ್ಚೆಚ್ಚಿಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಹೋದ್ವಿ. ಆದರೆ ಇವತ್ತಿನ ದಿನ ನಮಗೆ ಆ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟರೆ ಇವತ್ತಿನ ದಿನಕ್ಕೆ ನಮ್ಗೆ ಆಹಾರ ಉತ್ಪಾದನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಮುಂದಿನ ದಿನಗಳಲ್ಲೂ ನಮ್ಗೆ ಇದೇ ರೀತಿಯಾಗಿ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೇಕು ಅಂದರೆ ರಾಸಾಯನಿಕ ಗೊಬ್ಬರಗಳ ಜೊತೆ ನಮಗೆ ಇತರೆ ಜೈವಿಕ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರಗಳ ಮೇಲೆ ನಾವು ಆಧರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮಗೆ ಈ ಜೈವಿಕ ಗೊಬ್ಬರಗಳು ಯಾವ ರೀತಿಯಾಗಿ ಸಹಕಾರ ಆಗ್ತವೆ ಅನ್ನೋಂಥದ್ದಾದ್ರೆ, ಈಗ ನಮಗೆ ವಾಯುಮಂಡಲದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ನಮಗೆ ಸ್ಥಿರೀಕರಣ ಮಾಡಿ ಅದನ್ನು ಬೆಳೆಗೆ ಉಪಯೋಗ ಆಗಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕೆಲವು ಸೂಕ್ಷ್ಮಾಣು ಜೀವಿಗಳಿದೆ. ಅದೇ ರೀತಿಯಾಗಿ ನಮ್ಮ ಭೂಮಿಯಲ್ಲಿ ಮಣ್ಣಿನಲ್ಲಿ ಯಥೇಚ್ಛವಾಗಿ ರಂಜಕದ ಅಂಶ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಇದೆ. ಆದರೆ ಆ ರಂಜಕ ನಮ್ಮ ಬೆಳೆಗೆ ಬಿಡುಗಡೆ ಆಗಬೇಕಾದ್ರೆ ಕೆಲವೊಂದು ಸಮಸ್ಯೆಗಳಿದೆ. ಅದು ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಸೊ ಆ ಕರಗಲು ಸಾಧ್ಯವಿಲ್ಲದಂತಹ ಒಂದು ರಂಜಕದ ಅಂಶವನ್ನು ಕರಗಿಸಿ ಬೆಳೆಗೆ ಉಪಯೋಗ ಆಗೋ ರೀತಿಯಾಗಿ ಬಿಡುಗಡೆ ಮಾಡಲಿಕ್ಕೆ ಸಹ ಈ ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಶಕ್ತಿ ಇರುತ್ತೆ. ಅದೇ ರೀತಿಯಾಗಿ ಕೆಲವು ರಂಜಕ ಕರಗಿಸ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ರಂಜಕವನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕರಗಿರತಕ್ಕಂಥ ರಂಜಕವನ್ನ ಬೆಳೆಗೆ ಹತ್ತಿರದಲ್ಲಿ ಬಂದು ಅವುಗಳ ಬೇರಿಗೆ ಸಿಗೋ ರೀತಿಯಾಗಿ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಅದಕ್ಕೆ ಉದಾಹರಣೆ ಅಂದ್ರೆ ನಾವು ಮೈಕೋರೈಸ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮಗೆ ಇನ್ನ ಇತರೆ ಪೋಷಕಾಂಶಗಳು ಸಾರಜನಕ ರಂಜಕ ಪೊಟ್ಯಾಶ್ ಜೊತೆಗೆ ಕೆಲವು ನಮಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಬೆಳೆಗೆ ಅನುಕೂಲವಾಗುವಂತಹ ರೂಪಕ್ಕೆ ವರ್ಗಾಯಿಸಿಕೊಳ್ಳಲಿಕ್ಕೆ ಅಥವಾ ವರ್ಗಾವಣೆ ಮಾಡಲಿಕ್ಕೆ ನಮಗೆ ಈ ಸೂಕ್ಷ್ಮಾಣು ಜೀವಿಗಳು ಬಹಳಷ್ಟು ಅನುಕೂಲಕಾರಿಯಾಗಿದೆ. ಅದೇ ರೀತಿಯಾಗಿ ಇನ್ನೊಂದಷ್ಟು ಸೂಕ್ಷ್ಮಾಣು ಜೀವಿಗಳನ್ನು ನಾವು ನೋಡೋದಾದ್ರೆ ಈಗ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಅಂಶವನ್ನು ಬೇಗ ನಮಗೆ ಏನು ಕಳೆತು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮಣ್ಣಿಗೆ ಬಿಡುಗಡೆ ಆಗಬೇಕಾದ್ರೂ ಸಹ ನಮಗೆ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳ ಅವಶ್ಯಕತೆ ಇರುತ್ತೆ. ಮತ್ತೆ ಇನ್ನು ನಮಗೆ ಕೆಲವು ರೋಗ ಕಾರಕಗಳಾಗಿ ಕೆಲಸ ಮಾಡ್ತಕ್ಕಂತ ಅಂದ್ರೆ ಬೆಳೆಗೆ ಬರಬಹುದಾದಂತಹ ರೋಗಗಳಿಂದ ಕೂಡ ಬೆಳೆಯನ್ನ ಕಾಪಾಡ್ತಕ್ಕಂತ ಶಕ್ತಿ ಸಾಮರ್ಥ್ಯ ಈ ಒಂದು ಕೆಲವು ಸೂಕ್ಷ್ಮಾಣುಜೀವಿಗಳಿಗಿರುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಸೂಕ್ಷ್ಮಾಣುಜೀವಿಗಳು ಅಥವಾ ಈ ಜೈವಿಕ ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದ್ರಿಂದ ಪೋಷಕಾಂಶಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೋಬಹುದು. ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಅಂದ್ರೆ ಸಾರಜನಕದ ಗೊಬ್ಬರದ ಮೇಲೆ ಇರಬಹುದು ಅಥವಾ ರಂಜಕದ ಗೊಬ್ಬರದ ಮೇಲೆ ನಾವು ಏನು ನಿರ್ಭರಿಸಿದೀವಿ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಕೂಡ ಈ ಒಂದು ಜೈವಿಕ ಗೊಬ್ಬರಗಳು ಸಹಾಯಕವಾಗಿರುತ್ತದೆ ಅಂತ ಹೇಳಬಹುದು. ಅದಷ್ಟೇ ಅಲ್ಲದೆ ಈಗ ಸೂಕ್ಷ್ಮಾಣು ಜೀವಿಗಳು ಕೂಡ ನಾವು ರಕ್ಷಣೆ ಮಾಡಿಕೊಂಡು ಹೋಗಬಹುದು. ಯಾಕಂದ್ರೆ ಯಾವುದೇ ಒಂದು ಮಣ್ಣು ಫಲವತ್ತಾಗಿರ್ಬೇಕಂದ್ರೆ ಸೂಕ್ಷ್ಮಾಣು ಜೀವಿಗಳ ಪಾತ್ರ ತುಂಬಾ ಪ್ರಮುಖ ಪಾತ್ರ ಬೀರುತ್ತದೆ. ಜಾಸ್ತಿ ನಾವು ರಾಸಾಯನಿಕ ಬಳಸ್ತಾ ಹೋದಾಗ ಅಲ್ಲಿ ಇದ್ದಂತ ಏನು ಪೋಷಕಾಂಶಗಳು ಫಲವತ್ತತೆಯನ್ನ ಹೀರ್ಕೊಂಡ್ಬಿಟ್ಟು ಎಲ್ಲಾ ಗಿಡ ನಾವು ಬೇಗ ಬೇಗನೆ ನಾವು ಜಾಸ್ತಿ ಬೆಳೆ ಬೆಳ್ಕೊಂಡು ಮಣ್ಣು ಬಂಜೆತನ ಆಗ ಸಾಧ್ಯತೆ ಇರ್ತದೆ. ಈ ಒಂದು ಸೂಕ್ಷ್ಮಾಣು ಜೀವಿಗಳು ಸೇರ್ಕೊಂಡಿರೋದ್ರಿಂದ ಮಣ್ಣು ಕೂಡ ಫಲವತ್ತತೆ ಇರ್ತದೆ, ಗಿಡ ಕೂಡ ಏನು ಸ್ನೇಹಮಯವಾಗಿ ಬೆಳೀತದೆ. ಈಗ ಈ ಒಂದು ಜೈವಿಕ ಗೊಬ್ಬರ ಅಂತೇವಲ್ಲ, ಜೈವಿಕ ಗೊಬ್ಬರದಲ್ಲಿ ಯಾವ್ಯಾವ ಒಂದು ಹಿನ್ನೆಲೆಯಿಂದ ಉತ್ಪಾದನೆ ಮಾಡ್ತಾರೆ, ಅದರಲ್ಲಿ ಎಷ್ಟು ಪ್ರಕಾರ ಇದಾವೆ, ಈ ಬಗ್ಗೆ ಏನಾದರೂ ಮಾಹಿತಿ? ಸರ್, ಈಗ ಈ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ಈಗಾಗಲೇ ನಾನು ಹೇಳ್ದಂಗೆ ಒಂದು ಸಾರಜನಕವನ್ನ ಸ್ಥಿರೀಕರಣೆ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಒಟ್ಟಾರೆಯಾಗಿ ಒಂದುಗೂಡಿಸ್ಕೊಂಡು ಅದನ್ನ ಸಾರಜನಕ ಸ್ಥಿರೀಕರಣ ಮಾಡತಕ್ಕಂತ ಜೈವಿಕ ಗೊಬ್ಬರಗಳು ಅಂತಾನೆ ಕರೀತಾರೆ. ಅದು ಒಂದು ಪ್ರಕಾರದ ಜೈವಿಕ ಗೊಬ್ಬರಗಳು. ಅದರಲ್ಲಿ ನಮಗೆ ಮೊದಲನೇದಾಗಿ ತಗೊಳ್ಳೋದಾದ್ರೆ ರೈಸೋಬಿಯಂ ಅಂತ ಹೇಳಿ ಜೀವಾಣು ಇದೆ. ಈ ರೈಸೋಬಿಯಂ ಸಹಜೀವನವನ್ನ ಹೊಂದಿರತಕ್ಕಂತ ಒಂದು ಸೂಕ್ಷ್ಮಾಣು ಜೀವಿ. ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ದ್ವಿದಳ ಧಾನ್ಯ ಬೇರುಗಳಲ್ಲಿ ಇವು ಗಂಟುಗಳನ್ನ ಮಾಡಿ ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕವನ್ನ ಸ್ಥಿರೀಕರಣ ಮಾಡಿ ಅದರಿಂದ ಬೆಳೆ ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಒಂದು ಜೀವಾಣುವಾಗಿರುತ್ತೆ. ಇದರ ಉತ್ಪಾದನೆಯನ್ನ ನಾವು ಮಾಡಿ ಅಂದ್ರೆ ಲ್ಯಾಬೊರೇಟರಿಗಳಲ್ಲಿ ಇದನ್ನ ಉತ್ಪಾದನೆ ಮಾಡಿ ಇದನ್ನ ನಮಗೆ ಎಲ್ಲ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಾವು ಈ ಒಂದು ರೈಸೋಬಿಯಂ ಅನ್ನ ನಾವು ಉಪಯೋಗ ಮಾಡಬಹುದು. ಇದರಿಂದ ನಮಗೆ ಬೇರಿನಲ್ಲಿ ಗಂಟುಗಳು ಹೆಚ್ಚಿಗೆ ಪ್ರಮಾಣದಲ್ಲಾಗಿ ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕ ಸ್ಥಿರೀಕರಣ ಆಗುತ್ತೆ. ಮತ್ತೆ ಆ ಸ್ಥಿರೀಕರಣಗೊಂಡಂತಹ ಒಂದು ಏನು ಸಾರಜನಕ ಇದೆ ಆ ಪ್ರಸ್ತುತ ಬೆಳೆಗೆ ಉಪಯೋಗ ಆಗೋದ್ರ ಜೊತೆಗೆ ಮುಂದಿನ ಬೆಳೆ ನಾವೇನು ತೆಗೆದುಕೋತೀವಿ ಆ ಬೆಳೆಗೆ ಸಹ ಸ್ವಲ್ಪ ಮಟ್ಟಿಗೆ ಉಳುಕೆ ಆಗುವಂತ ಒಂದು ಸಾಧ್ಯತೆಗಳನ್ನ ಕೂಡ ನಾವು ನೋಡಬಹುದು. ಇದು ರೈಸೋಬಿಯಂನ ಪಾತ್ರ. ಅದೇ ರೀತಿಯಾಗಿ ಇನ್ನೊಂದು ಅಂದ್ರೆ ರೈಸೋಬಿಯನ್ನ ಬಳಕೆ ಮಾಡಬೇಕಾದ್ರೆ ನಾವು ಯಾವುದೇ ರೀತಿಯಾದಂತಹ ದ್ವಿದಳ ಧಾನ್ಯಗಳಿರಬಹುದು ಅದು ಮುಂದೆ ಬಳಕೆ ಹೇಗೆ ಮಾಡಬೇಕು ಅನ್ನೋಂಥದ್ದನ್ನ ತಿಳಿಸಬೇಕಾದ್ರೆ ಹೇಳ್ತೀನಿ. ಈಗ ಹೇಳೋದಾದ್ರೆ ಬ್ರಾಡಿ ರೈಸೋಬಿಯಂ ಅಂತ ಒಂದು ರೈಸೋಬಿಯಂ ಕೂಡ ಒಂದು ಜೀವಾಣು ಇದೆ. ಈ ಬ್ರಾಡಿ ರೈಸೋಬಿಯಂ ನಮಗೆ ಸಸ್ಬೇನಿಯಾ ಕ್ರೋಟೋಲೇರಿಯಾ ಎಂಬಂತ ಒಂದು ಹಸಿರೆಲೆ ಗೊಬ್ಬರ ಗಿಡದ ಒಂದು ಬೇರುಗಳಲ್ಲಿ ಮತ್ತೆ ಕಾಂಡದ ಮೇಲೆ ಕೂಡ ಗಂಟುಗಳನ್ನು ಮಾಡತಕ್ಕಂತ ಒಂದು ಸಾಮರ್ಥ್ಯ ಇರತಕ್ಕಂತ ಒಂದು ಜೀವಾಣು. ಇದು ವಾತಾವರಣದಲ್ಲಿ ಇರ್ತಕ್ಕಂತ ಮತ್ತೆ ಸಾರಜನಕವನ್ನ ಸ್ಥಿರೀಕರಣ ಮಾಡಿ ಬೆಳೆಗೆ ಉಪಯೋಗ ಆಗೋ ರೀತಿ ಮಾಡುತ್ತೆ. ಈಗ ನಾವು ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಹೆಚ್ಚೆಚ್ಚು ಬೇರೆ ರೀತಿಯಾದಂತ ಗೊಬ್ಬರಗಳ ಮೇಲೆ ಅವಲಂಬಿಸಿ ಅಂತ ಹೇಳ್ತೀವಿ. ಅದರಲ್ಲಿ ಹಸಿರೆಲೆ ಗೊಬ್ಬರಗಳು ಕೂಡ ಒಂದು. ಹಸಿರೆಲೆ ಗೊಬ್ಬರದ ನಾವು ಏಕೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡ್ತೀವಿ ಅಂದ್ರೆ ಹಸಿರೆಲೆ ಗೊಬ್ಬರದಿಂದ ಕೂಡ ನಮ್ಮ ಮಣ್ಣಿಗೆ ಸಾಕಷ್ಟು ಸಾವಯವಾಂಶ ಸೇರುತ್ತೆ. ಈಗಾಗಲೇ ತಿಳಿಸಿದಾಗ ನೀವು ಹೇಳಿದ್ರಿ ಮಣ್ಣು ಜೀವಂತವಾಗಿದ್ರೆ ಮಾತ್ರನೇ ನಮಗೆ ಮುಂದಿನ ದಿನದಲ್ಲೂ ಈ ಒಂದು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಅಂತ. ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಮಣ್ಣಿಗೆ ಸಾವಯವಾಂಶವನ್ನ ಸೇರಿಸುವ ನಿಟ್ಟಿನಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಹೆಚ್ಚು ಹೆಚ್ಚು ನಾವು ಬಳಕೆ ಮಾಡ್ತೀವಿ. ಆ ಹಸಿರೆಲೆ ಗೊಬ್ಬರದಲ್ಲಿ ಕೂಡ ಈ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಲಿಕ್ಕೆ ಈ ಸೂಕ್ಷ್ಮಾಣು ಜೀವಿ ಬ್ರಾಡಿ ರೈಸೋಬಿಯಂ ಬಹಳ ಅನುಕೂಲಕರಿ ವಾಗಿರುತ್ತೆ. ಇನ್ನು ಇತರೆ ಜೈವಿಕ ಗೊಬ್ಬರಗಳನ್ನು ನಾವು ತೆಗೆದುಕೊಳ್ಳೋದಾದ್ರೆ ಸಾರಜನಕ ಸ್ಥಿರೀಕರಣ ಮಾಡುವಂಥದ್ದು ಅದರಲ್ಲಿ ಅಜಿಟೋಬ್ಯಾಕ್ಟರ್ ಅನ್ನುವಂಥದ್ದು ಇರುತ್ತೆ ಮತ್ತು ಅದೇ ರೀತಿಯಾಗಿ ಅಜೋ ಸ್ಪೈರುಲಮ್ ಅನ್ನುವಂಥದ್ದು ಇರುತ್ತೆ ಮತ್ತು ಭತ್ತದ ಗದ್ದೆಯಲ್ಲಿ ಉಪಯೋಗಿಸಬಹುದಾಗಿರ್ತಕ್ಕಂಥ ನೀಲಿ ಹಸಿರು ಪಾಚಿ ಅನ್ನುವಂಥದ್ದು ನಾವು ಬಳಕೆ ಮಾಡಬಹುದು. ಅದೇ ರೀತಿಯಾಗಿ ಅಜೋಲವನ್ನು ಸಹ ನಾವು ಬಳಕೆ ಮಾಡಬಹುದು ಸರ್. ಇದು ಸಾರಜನಕ ಸ್ಥಿರೀಕರಣ ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಗೊಬ್ಬರಗಳು. ಇನ್ನು ರಂಜಕವನ್ನು ಕರಗಿಸ್ತಕ್ಕಂಥ ಗೊಬ್ಬರಗಳನ್ನು ನಾವು ಗಮನಿಸೋದೇ ಆದರೆ ರಂಜಕ ಕರಗಿಸುವಲ್ಲಿ ನಾನು ಈಗಾಗಲೇ ಹೇಳಿದೆ ರಂಜಕವನ್ನು ನಾವು ಕರಗಿಸ್ಲಿಕ್ಕೆ ಎರಡು ರೀತಿ ಅಂದರೆ ಭೂಮಿಯಲ್ಲಿ ಇರ್ತಕ್ಕಂಥ ರಂಜಕವನ್ನು ಬೆಳೆಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಎರಡು ರೀತಿಯಾದಂಥ ಒಂದು ರಂಜಕ ಕರಗಿಸ್ತಕ್ಕಂಥ ಗೊಬ್ಬರವನ್ನು ಬಳಸ್ತೀವಿ. ಒಂದು ಈಗ PSB ಅಂತ ನಾವು ಏನು ಕರಿತೀವಿ ದುಂಡಾಣು ಫಾಸ್ಫರಸ್ ಸಾಲ್ಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತೀವಿ. ಈ ಒಂದು ಬ್ಯಾಕ್ಟೀರಿಯಾ ದುಂಡಾಣುವನ್ನು ನಾವು ಬಳಸ್ಕೊಂಡು ನಾವು ಏನು ಭೂಮಿಯಲ್ಲಿ ಇರ್ತಕ್ಕಂಥ ಕರಗದ್ದೀರ ಇರ್ತಕ್ಕಂಥ ಒಂದು ರಂಜಕವನ್ನು ಕರಗಿಸಿ ಬೆಳೆಗೆ ಅನುಕೂಲ ಆಗೋ ರೀತಿ ಬಿಡುಗಡೆ ಮಾಡಬಹುದು. ಇನ್ನೊಂದು ರೀತಿಯಾದಂಥ ಮೈಕೋರೈಸ ಅಂತ ನಾವು ಒಂದು ಶಿಲೀಂಧ್ರ ಬರುತ್ತೆ, ಅದು ಆ ಶಿಲೀಂಧ್ರವನ್ನು ಬಳಸಿದಾಗ ನಮಗೆ ಈ ಆಲ್ರೆಡಿ ಕರಗಿರ್ತಕ್ಕಂಥ ಒಂದು ರಂಜಕ ಏನಿದೆ ಆ ರಂಜಕವನ್ನು ಬೆಳೆಯ ಬೇರಿನ ಹತ್ತಿರಕ್ಕೆ ಅದನ್ನು ತೆಗೆದುಕೊಂಡು ಬಂದು ಅದರದೇ ಆದಂಥ ಒಂದು ದೊಡ್ಡದಾದ ನೆಟ್ವರ್ಕ್ ರೀತಿಯಲ್ಲಿ ಇರುತ್ತೆ ಶಿಲೀಂಧ್ರದ ನೆಟ್ವರ್ಕ್, ಅದರ ಮುಖಾಂತರ ಅದು ಬೆಳೆಗೆ ಸಮೀಪಕ್ಕೆ ತೆಗೆದುಕೊಂಡ್ಬಂದು ಅದರ ಉಪಯೋಗವನ್ನು ಅಂದರೆ ರಂಜಕದ ಉಪಯುಕ್ತತೆಯನ್ನು ಹೆಚ್ಚು ಮಾಡುತ್ತೆ, ಬೇರಿಂದ ಹೀರ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹೆಚ್ಚು ಬೇರಿಂದ ರಂಜಕ ಹೀರ್ಕೊಂತು ಅಂದರೆ ಬೇರಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಬೇರಿನ ಬೆಳವಣಿಗೆ ಚೆನ್ನಾಗಾದಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚು ಹೆಚ್ಚು ಗಿಡ ಆರೋಗ್ಯಕರವಾದ ಸಸ್ಯಗಳನ್ನು ನಾವು ಉತ್ಪಾದನೆ ಮಾಡಬಹುದು, ಅದರಿಂದ ಮುಂದೆ ಇಳುವರಿ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಈಗ ಈ ರಾಸಾಯನಿಕ ಗೊಬ್ಬರ ನಾವು ಜಾಸ್ತಿ ಬಳಸೋದ್ರಿಂದ ಈಗ ಭೂಮಿಯಲ್ಲಿ ಸಾಕಷ್ಟು ಏನು ಪೋಷಕಾಂಶಗಳು ಕಡಿಮೆ ಆಗಿಬಿಟ್ಟಿದ್ದಾವೆ, ಇನ್ನು ಅಲ್ಲಿ ಇದ್ದಿದ್ದ ಮಣ್ಣು ಕೂಡ ಅದು ಏನು ವಿಷಯುಕ್ತ ಆ ಥರ ಆಗಿದೆ. ಈ ಒಂದು ಜೈವಿಕ ಗೊಬ್ಬರ ಬಳಸೋದ್ರಿಂದ ಅದು ಹಂತ ಹಂತವಾಗಿ ಅಲ್ಲಿರುವಂತಹ ಒಂದು ವಿಷ ಅಂಶಗಳನ್ನು ಇದು ತೆಗೆದುಹಾಕೋದಲ್ಲದೆ ಗಿಡಕ್ಕೆ ಪೂರಕವಾದ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ತದೆ ಅಂತ. ಈಗ ನಾವು ಜೈವಿಕ ಗೊಬ್ಬರ ಅಂದ ತಕ್ಷಣ ಈಗ ಸದ್ಯ ನಾವು ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ, ನಾವು ಅದು ಲಿಕ್ವಿಡ್ ಫಾರ್ಮ್ನಲ್ಲಿ ಇರ್ತದ, ಸಾಲಿಡ್ ಫಾರ್ಮ್ನಲ್ಲಿ ಅಂತೂ ನಾವು ಬಳಕೆ ಮಾಡೇ ಮಾಡ್ತೇವೆ, ಲಿಕ್ವಿಡ್ ಫಾರ್ಮ್ನಲ್ಲಿ ಬಂದಿದೆ ಅಂತ ನಾವು ಕೇಳಿದ್ದೇವೆ. ಹೆಚ್ಚು ಹೆಚ್ಚು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ಈಗ ತರಕಾರಿ ಬೆಳೆ ಬೇಸಾಯ ಇರ್ಬೋದು ಅಥವಾ ಈಗ ತೋಟಗಾರಿಕೆ ಬೆಳೆಗಿರ್ಬೋದು, ಇದು ನೀವು ಬೇಸಾಯಿಗಂತೂ ಇದ್ದೇ ಇದೆ ಅದು, ಅದ್ರ ಬಗ್ಗೆ ಹೇಳಿ. ಈಗ ಸರ್ ಈ ಜೈವಿಕ ಗೊಬ್ಬರಗಳನ್ನ ಮೂಲತಃ ನಮಗೆ ಎರಡು ರೂಪದಲ್ಲಿ ನಮಗೆ ಸಿಗ್ತವೆ. ಏನಂದ್ರೆ ಒಂದು ಪೌಡರ್ ಫಾರ್ಮುಲೇಷನ್ ಅಂತ ಹೇಳ್ಬಿಟ್ಟು ಅದನ್ನ ಅದರಲ್ಲಿ ಒಂದು ಜೀವಾಣುಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾರಿಯರ್ ಮೆಟೀರಿಯಲ್ ಜೊತೆಗೆ ಆ ಜೀವಾಣುಗಳನ್ನ ಸೇರ್ಪಡಿಸಿ ಅದನ್ನ ಪೌಡರ್ ಫಾರ್ಮುಲೇಷನ್ ಅಲ್ಲಿ ಕೊಡ್ತಾರೆ. ಆ ಒಂದು ಅವೈಲಬಲ್ ಇರತಕ್ಕಂತಹ ಜೈವಿಕ ಗೊಬ್ಬರಗಳನ್ನ ನಾವು ಬೀಜೋಪಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೋಬಹುದು, ಅಥವಾ ನೇರವಾಗಿ ಮಣ್ಣಿಗೆ ಎರಚಲಿಕ್ಕೆ ಬಳಕೆ ಮಾಡಬಹುದು, ಇಲ್ಲ ಅಂದ್ರೆ ಬೇರಿಗೆ ಉಪಚಾರ ಮಾಡಲಿಕ್ಕೆ ಸಹ ನಾವು ಬಳಕೆ ಮಾಡಬಹುದು. ಅಂದ್ರೆ ಅದು ಅತಿ ಚಿಕ್ಕ ಪ್ರಮಾಣದ ಒಂದು ಏನು ಪೌಡರ್ ಅನ್ನ ಅದು ದೊಡ್ಡ ಪ್ರಮಾಣದ ಜಾಗಕ್ಕೆ ಅಂದ್ರೆ ಬಹಳ ವಿಸ್ತೀರ್ಣವಾದ ಜಾಗಕ್ಕೆ ಬಳಸುವಂತ ಅವಕಾಶ ಬಂದಿದೆಯಲ್ಲ, ಅದು ತುಂಬಾ ಒಂದು ಒಂಥರ ನೋಡುಗರಿಗೆ ಮತ್ತೆ ಕೇಳೋರಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಇದು ರೈತರಿಗೆ ತೀರಾ ಉಪಯೋಗ ಆಗ್ಬೋದಲ್ಲ ಸರ್. ಈಗ ಅದು ಹೇಗೆ ಈ ಜೈವಿಕ ಗೊಬ್ಬರ ನಮಗೆ ಶಿಫಾರಸನ್ನ ನಾವು ಯಾವುದೇ ಒಂದು ಬೆಳೆಗೆ ತೆಗೆದುಕೊಳ್ಳೋದಾದ್ರೆ ಭತ್ತ ಇರಬಹುದು, ರಾಗಿ ಇರಬಹುದು, ಅಜೋ ಸ್ಪೈರೋಲಿಯಂ ಎಂಬಂತ ಒಂದು ಜೈವಿಕ ಗೊಬ್ಬರ ನಮಗೆ ಬೀಜೋಪಚಾರಕ್ಕೆ ಅಂತ ಹೇಳಿ ಶಿಫಾರಸ್ಸಿದೆ. ಈ ಒಂದು ಕೇವಲ 300 ಗ್ರಾಂನಷ್ಟು ಜೈವಿಕ ಫಾರ್ಮುಲೇಷನ್ ಏನಿರುತ್ತೆ ಟಾಲ್ಕ್ ಫಾರ್ಮುಲೇಷನ್ ಅಥವಾ ಪೌಡರ್ ಫಾರ್ಮುಲೇಷನ್ ಅದನ್ನ ಬಳಕೆ ಮಾಡಿಕೊಂಡು ನಾವು ಆ ಬೆಳೆ ಬಿತ್ತನೆಗೆ ಮುಂಚಿತವಾಗೇನೆ ಆ ಬಿತ್ತನೆ ಬೀಜವನ್ನ ಏನು ನಾವು ಬಳಸ್ತೀವಿ ಬಿತ್ತನೆಗೆ ಬಳಸ್ತೀವಿ ಅದಕ್ಕೆ ಉಪಚಾರವನ್ನ ಮಾಡಿ ಲೇಪನೆ ಆಗೋ ರೀತಿಯಲ್ಲಿ ನೋಡಿಕೊಂಡು ಆ ಒಂದು ಬಿತ್ತನೆ ಬೀಜವನ್ನ ನಾವು ಬಿತ್ತನೆಗೆ ಬಳಸಿದಾಗ ನಮಗೆ ಸಾಕಷ್ಟು ಇಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಲಿಕ್ಕೆ ಬೇಕಾಗಿರತಕ್ಕಂಥ ಕಾರ್ಮಿಕರ ಖರ್ಚು ಕಡಿಮೆ ಆಗುತ್ತೆ. ಮತ್ತೆ ಯಾವಾಗ ನಾವು ಬೀಜಕ್ಕೇನೆ ಇದನ್ನ ಲೇಪನ ಮಾಡ್ತೀವಿ ಎಲ್ಲೆಲ್ಲಿ ಬೀಜವನ್ನ ನಾವು ಬಿತ್ತತೀವಿ ಅಲ್ಲೆಲ್ಲ ಆ ಸೂಕ್ಷ್ಮಾಣುಜೀವಿಗಳ ಸಮೂಹ ತಂತಾನೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಅಷ್ಟೇ ಕಡಿಮೆ ಪ್ರಮಾಣದ ಸೂಕ್ಷ್ಮಾಣುಜೀವಿಗಳನ್ನ ನಾವು ಬಳಸಿದ್ರು ಮತ್ತೆ ಇವಾಗ ಯಾವುದೇ ಬೆಳೆಯನ್ನ ನಾವು ಬಿತ್ತನೆ ಮಾಡುವಂತ ಬಿತ್ತನೆ ಕಾರ್ಯ ಮಾಡೋದಕ್ಕೆ ಮುಂಚೆ ಸಾಕಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ನಾವು ಮಣ್ಣಿಗೆ ಹೆರಚಿರ್ತೀವಿ. ಸೊ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಈ ಸೂಕ್ಷ್ಮಾಣುಜೀವಿಗಳು ಉಪಯೋಗಿಸ್ಕೊಂಡು ತನ್ನ ಒಂದು ಸಮೂಹವನ್ನ ಅಂದ್ರೆ ಈಗ ನಮಗೆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಎಷ್ಟಿರ್ತವೆ ಅಂತ ಹೇಳಿ ಅಳತೆ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 1 ಕೋಟಿ ಗಟ್ಟಲೆ ಸೂಕ್ಷ್ಮಾಣುಜೀವಿಗಳಿರುತ್ತೆ. ಸೊ ಈ ಒಂದು ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸಿದಂತ ಸಂದರ್ಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಅಂದ್ರೆ ಚೆನ್ನಾಗಿ ಶಕ್ತಿ ಇರ್ತಕ್ಕಂಥ ಜೀವಾಣುಗಳನ್ನ ನಾವು ಕೊಟ್ಟಿರ್ತೀವಿ, ಬದುಕುಳಿಯಲು ಸಾಧ್ಯತೆ ಇರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಜೀವಾಣುಗಳನ್ನ ಅವು ಮತ್ತೆ ಆಹಾರದಲ್ಲಿ ಉಪ್ಪಿನ ಪ್ರಮಾಣ ಸ್ವಲ್ಪ ಇರುತ್ತೆ ಆದ್ರೂ ಅದು ಸೇರಿಸಿದಾಗ ಅದರ ಮಹತ್ವ ಗೊತ್ತಾಗುತ್ತೆ. ಆತರ ಆ ರೀತಿಯಾಗಿ ನಾವು ಈ ಒಂದು ಸ್ವಲ್ಪ ಪ್ರಮಾಣದ ಜೀವಾಣುಗಳನ್ನ ಮಣ್ಣಿಗೆ ಸೇರಿಸಿದ್ರು ಸಹ ಅದು ಅಭಿವೃದ್ಧಿಯಾಗಿ ತನ್ನ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿಕೊಂಡು ಎಲ್ಲ ಬೆಳೆಗೆ ಒಂದು ಅದರ ಲಾಭವನ್ನ ಮಾಡಿಕೊಡುತ್ತೆ ಸರ್. ಇನ್ನೊಂದು ರೀತಿಯಾದಂತಹ ಜೈವಿಕ ಗೊಬ್ಬರಗಳ ಅಂದ್ರೆ ಈಗ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಸಹ ಬರ್ತಾ ಇದೆ. ಈಗ ಯಥೇಚ್ಛವಾಗಿ ನೀರಿನ ಸಮಸ್ಯೆ ಎಲ್ಲ ಕಡೆ ಇರ್ತದನ್ನ ಗೊತ್ತೇ ಇದೆ. ಸೊ ಹಾಗಾಗಿ ನೀರಾವರಿ ಮಾಡೋರು ಹನಿ ನೀರಾವರಿಗೆ ಹೋಗಿರ್ತಾರೆ. ಈಗ ತೋಟಗಳಿರಬಹುದು, ಇಲ್ಲ ನಮಗೆ ವೈಡ್ ಸ್ಪೇಸ್ಡ್ ಕ್ರಾಪ್ಸ್ ನ ನಾವೇನ್ ಬೆಳಿತೀವಿ ಅಂತರ ಜಾಸ್ತಿ ಇರ್ತಕ್ಕಂಥ ಬೆಳೆಗಳಲ್ಲಿ ಕೂಡ ನಾವು ಡ್ರಿಪ್ ಇರಿಗೇಷನ್ ಅಳವಡಿಕೆ ಮಾಡ್ಕೊಂಡಿರುವಂತದನ್ನ ನಾವು ನೋಡಿರ್ತೀವಿ. ಸೊ ಆ ರೀತಿಯಾಗಿ ಡ್ರಿಪ್ಪರ್ಗಳ ಮೂಲಕ ನಾವು ಗೊಬ್ಬರಗಳನ್ನ ಫರ್ಟಿಗೇಷನ್ ಮುಖಾಂತರ ಕೊಡ್ತಿರುವಂತದ್ದು ಎಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿಯಾಗಿ ನಾವು ಈ ಜೈವಿಕ ಗೊಬ್ಬರ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ಸಹ ಬೆಳೆಗಳಿಗೆ ಕೊಡಬಹುದು. ಈ ಪೌಡರ್ ಫಾರ್ಮುಲೇಷನ್ ಗೆ ಹೋಲಿಕೆ ಮಾಡಿದ್ರೆ ಈ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಇರತಕ್ಕಂತ ಜೈವಿಕ ಗೊಬ್ಬರಗಳು ಹೋಲ್ನ ಸ್ಟೋರ್ ಮಾಡೋದಕ್ಕೆ ಬಹಳ ಕಾಲ ಇಡಬಹುದು. ಈಗ ನಾವು ಪೌಡರ್ ಫಾರ್ಮುಲೇಷನ್ ಬರೀ 6 ತಿಂಗಳು ಮಾತ್ರ ಇಡ್ಲಿಕ್ಕೆ ಸಾಧ್ಯ ಅಂದ್ರೆ ಇದು ನಮಗೆ ಒಂದು ವರ್ಷದವರೆಗೂ ನಾವು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂತ ಒಂದು ವ್ಯವಸ್ಥೆ ಇದೆ ಸರ್. ಮತ್ತೆ ಆ ಒಂದು ಗುಣಮಟ್ಟ ಕೂಡ ಇದರಲ್ಲಿ ಪ್ಯೂರ್ ಆಗಿ ಕಲ್ಚರ್ ನಮಗೆ ಹೆಚ್ಚಿಗೆ ಆ ಸೂಕ್ಷ್ಮಾಣುಜೀವಿಗಳ ಸಾಂದ್ರತೆ ಕೂಡ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಇರುವಂತದ್ದು ಹೆಚ್ಚೆಚ್ಚು ಸಾಂದ್ರತೆ ಇರುತ್ತೆ, ಹಾಗಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಹೆಚ್ಚಿಗೆ. ಹೌದು ಸರ್, ಸಾಂದ್ರತೆ ಅಂದ್ರೆ ಈಗ ಸಸ್ಯ ಸಂಖ್ಯೆ ಎಷ್ಟಿರುತ್ತೆ, ಸೂಕ್ಷ್ಮಾಣುಜೀವಿಗಳ ಲೋಡ್ ಏನಿರುತ್ತೆ, ಮೈಕ್ರೋಬಿಯಲ್ ಲೋಡ್, ಆ ಲೋಡ್ ಸಹ ನಮಗೆ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಹೆಚ್ಚಿಗೆ ಇರುತ್ತೆ, ಹಾಗಾಗಿ ಹೆಚ್ಚಿಗೆ ಬೆಳೆಗೆ. ಈಗ ನಾವು ಈಗ ಸಾಕಷ್ಟು ವಿಶ್ವವಿದ್ಯಾಲಯಗಳಲ್ಲಿ IIT ಗಳಲ್ಲಿ ಈಗ ಏನು ಈ ಒಂದು ಜೈವಿಕ ಗೊಬ್ಬರನ ತಯಾರು ಮಾಡಿದ್ದಾರೆ, ಅದನ್ನ ಬಳಕೆಯನ್ನು ಕೂಡ ಹೆಚ್ಚು ಮಾಡಬೇಕಂತ ಸರ್ಕಾರ ಕೂಡ ಪ್ರೋತ್ಸಾಹದಾಯಕವಾದ ಯೋಜನೆಯನ್ನು ತರ್ತಾ ಇದೆ ಕಡಿಮೆ ಖರ್ಚಿನಲ್ಲಿ ಅದನ್ನು ಬಳಸಕ್ಕೆ. ಅದೇ ತಾವು ಹೇಳಿದಂಗೆ ಈ ಜೀವಾಮೃತ ಹೇಗೆ ತಯಾರು ಮಾಡ್ತಾರೋ ಅದೇ ತರ ಇದನ್ನು ಕೂಡ ಏನು ನೀರು ಕಡಲೆ ಇಟ್ಟು ಸ್ವಲ್ಪ ಮತ್ತೆ ಇದರ ಮಿಶ್ರಣ ಮಾಡಿ ಅದನ್ನ ಒಂದು 8 ಅಥವಾ 1 15 ದಿನ ಅದು ಒಂದು ಬ್ಯಾರಲ್ ಅಲ್ಲಿ ಹಾಕಿ ಅದಕ್ಕೆ ಆಮೇಲೆ ಕಲಸಿ ಮತ್ತೆ ಅದನ್ನ ನೀವು ಬಳಸ್ರಿ ಅಂತ ಇದೆ. ಇದು ನಿಜವಾಗೂ ತುಂಬಾ ಉಪಯುಕ್ತವಾದ ಒಂದು ಹೊಸ ಪದ್ಧತಿ, ರೈತರಿಗೆ ವರದಾನ ಕೂಡ, ಜಾಸ್ತಿ ಏನು ಭಾರ ಇರಲ್ಲ, ಎಲ್ಲಿ ಬೇಕಾದ್ರೆ ನೀವು ಒಯ್ಬೋದು, ಒಂದು ಸಣ್ಣ ಪ್ಯಾಕೆಟಲ್ಲಿ ನೀವು ಅದನ್ನು ತೊಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನೋಡೋಕ್ಕೆ ಭಾಳ ಚಿಕ್ಕದಾಗಿರುತ್ತೆ ಆದರೆ ಅದರದ್ದು ಪರಿಣಾಮ ಅದು ಬೆಳೆ ಬೇಸಾಯಕ್ಕೆ ಅಗಾಧವಾಗಿರುತ್ತೆ, ಬಳಸಿದಂಥ ರೈತರು ಇದನ್ನು ಹೇಳ್ತಾರೆ. ಹೌದು ಸರ್, ಈಗ ಈಗಾಗಲೇ ಹೇಳ್ದಂಗೆ ನಾವು ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾದ್ರೆ ನಮಗೆ ಹೆಚ್ಚು ಕಾರ್ಮಿಕರ ಅವಶ್ಯಕತೆ ಇರುತ್ತೆ. ಮತ್ತೆ ಅದನ್ನು ನಾವು ಅಂದರೆ ಈಗ ನಮ್ಮ ಮಣ್ಣಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಸಂಪೂರ್ಣವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸದಿರಾನೇ ಬೆಳೆ ಬೆಳಿತೀವಿ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು, ಆದರೆ ಅದನ್ನು ಸಮರ್ಪಕವಾಗಿ ಬಳಸಲಿಕ್ಕೆ ಹಾಗೂ ಸಮತೋಲಿತವಾಗಿ ಬಳಸಲಿಕ್ಕೆ ನಾವು ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೋಬಹುದು. ಅದರ ಜೊತೆಗೆ ಜೊತೆಯಾಗಿ ನಾವು ಈ ಜೈವಿಕ ಗೊಬ್ಬರಗಳನ್ನ ಬಳಸ್ತಾ ಹೋಗೋದಾದರೆ ಇದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿಗೆ ಲಾಭ ಕೊಡಬಹುದಾಗಿರ್ತಕ್ಕಂತ ಒಂದು ತಾಂತ್ರಿಕತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಾಗಲೇ ಈಗ ನಮ್ಮಲ್ಲಿ ಹೆಚ್ಚು ಹೆಚ್ಚು ಒತ್ತು ಸಾವಯವ ಕೃಷಿಗೆ ನೀಡ್ತಾ ಇದ್ದಾರೆ. ಸಾವಯವ ಕೃಷಿ ಅಂತ ಬಂದವಾಗ ನಮಗೆ ಸಾವಯವ ಗೊಬ್ಬರಗಳ ಜೊತೆಗೆ ಅಂದ್ರೆ ಎರೆಹುಳ ಗೊಬ್ಬರ ಇರಬಹುದು, ಕೊಟ್ಟಿಗೆ ಗೊಬ್ಬರ ಇರಬಹುದು, ಕಾಂಪೋಸ್ಟ್ ಇರಬಹುದು, ಅಥವಾ ನೀವು ಈಗಾಗಲೇ ಮಾತಾಡಿದಾಗ ತಿಳಿಸಿದ ರೀತಿಯಾದಂತಹ ಒಂದು ಲಿಕ್ವಿಡ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಏನು ಕರಿತೀವಿ ನಾವು, ಆ ರೀತಿಯಾದಂತಹ ಜೀವಾಮೃತ ಪಂಚಗವ್ಯ ಇರಬಹುದು, ಇವುಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಈ ಒಂದು ಜೀವಾಣುಗಳು ಇರುತ್ತವೆ. ಅವು ನಮಗೆ ಬೆಳೆ ಬೆಳವಣಿಗೆಗೆ ನೇರವಾಗಿ ಯಾವ ರೀತಿಯಾದಂತಹ ಪ್ರಚೋದಕಗಳು ಬೇಕು, ಇಂಡೋಲಾಸಿಟಿಕ್ ಆಸಿಡ್ ಇರಬಹುದು ಅಥವಾ ನಮಗೆ ಈ ರೀತಿಯಾದಂತಹ ಆಮ್ಲಗಳನ್ನು ಕೂಡ ಬಿಡುಗಡೆ ಮಾಡಿ ಬೆಳೆಗೆ ಅನುಕೂಲ ಆಗೋ ರೀತಿ ಮಾಡ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಹೆಚ್ಚಿಗೆ ಹೆಚ್ಚಿಗೆ ಜೈವಿಕ ಗೊಬ್ಬರಗಳನ್ನ ಬಳಸಿದಷ್ಟು ಮಣ್ಣಿನ ಆರೋಗ್ಯ ಕೂಡ ಸುಧಾರಿಸುತ್ತೆ, ಅದೇ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಉತ್ಪಾದಕತೆ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬಹುದು ಸರ್. ಡಾಕ್ಟರ್ ಶುಭಶ್ರೀ ಅವರೇ, ತಾವು ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಒಂದು ಕಾಲೇಜಿನಲ್ಲಿ ರೇಷ್ಮೆಯ ಕೃಷಿ ಕಾಲೇಜಿನಲ್ಲಿ ಈ ಒಂದು ಜೈವಿಕ ಗೊಬ್ಬರವನ್ನು ಬಳಸಿ ತಾವು ಕೂಡ ಅಲ್ಲಿ ಒಂದು ಗಿಡಗಳ ಬೆಳವಣಿಗೆಯಲ್ಲಿ ಏನಾದರೂ ಪ್ರಗತಿಯನ್ನು ಕಂಡಿರ್ಬೋದಲ್ಲ, ತಮ್ಮ ಅನುಭವ ಹೇಳಿ ಸರ್. ಈಗ ಇದೇ ರೀತಿಯಾಗಿ ನಮಗೇನು ಈ ಒಂದು ಜೈವಿಕ ಗೊಬ್ಬರಗಳನ್ನು ನಮಗೆ ಹಲವಾರು ರೂಪದಲ್ಲಿ ನಾನು ಹೇಳಿದೆ, ವಾತಾವರಣದಲ್ಲಿ ಸಾರಜನಕ ಸ್ಥಿರೀಕರಣ ಮಾಡುತ್ತೆ, ರಂಜಕ ಕರಗಿಸುತ್ತೆ, ಮತ್ತು ಅದೇ ರೀತಿಯಾಗಿ ಕೆಲವು ಕ್ಲಿಷ್ಟಕರವಾಗಿರತಕ್ಕಂತಹ ಪದಾರ್ಥಗಳನ್ನು ಸಾವಯವ ವಸ್ತುಗಳನ್ನು ಕರಗಿಸಲಿಕ್ಕೆ ಕೂಡ ಈ ಒಂದು ಸೂಕ್ಷ್ಮಾಣುಗಳು ಬಹಳಷ್ಟು ಉಪಯೋಗಕಾರಿಯಾಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ನನ್ನ ಅನುಭವವನ್ನು ಕೇಳೋದಾದರೆ, ನಮ್ಮಲ್ಲಿ ಪ್ರಯೋಗಶಾಲೆಯ ಅನುಭವವನ್ನು ತಗೊಳ್ಳೋದಾದರೆ, ನಮ್ಮಲ್ಲಿ ಎರೆಹುಳು ಉತ್ಪಾದನಾ ಘಟಕ ಇದೆ. ಆ ಒಂದು ಘಟಕದಲ್ಲಿ ನಾವು ಸಾಕಷ್ಟು ಸಸ್ಯಧನ್ಯ ತ್ಯಾಜ್ಯಗಳನ್ನು ಬಳಸಿಕೊಂಡು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ತೀವಿ. ಎರೆಹುಳು ಗೊಬ್ಬರ ಉತ್ಪಾದನೆಯಲ್ಲಿ ನಮಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಅಂದರೆ, ಈ ಕಳೀಲಿಕ್ಕೆ ಬಹಳ ಸಮಯ ತೆಗೆದುಕೊಳ್ತಕ್ಕಂಥ ಒಂದು ವಸ್ತುಗಳು ಹೆಚ್ಚಾದರೆ ನಮಗೆ ಅದರಿಂದ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡೋದಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಸೊ ಆ ರೀತಿಯಾಗಿ ಇರತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಾವಯವ ವಸ್ತುಗಳನ್ನು ಸುಲಭವಾಗಿ ಕಳೀಲಿಕ್ಕೆ ನಾವು ಈ ವೇಸ್ಟ್ ಡಿಕಂಪೋಸರ್ಸ್ ಏನಿರುತ್ತೆ ಅಂದರೆ, ಆ ವೇಸ್ಟ್ ಡಿಕಂಪೋಸರ್ಸ್ ಸಹ ಈ ಸೂಕ್ಷ್ಮಾಣುಜೀವಿಗಳ ಒಂದು ಸಮೂಹ. ನಾನು ಈಗಾಗಲೇ ಹೇಳ್ದಂಗೆ ಸೈಟೋಫೇಗಸ್ ಇರ್ಬೋದು, ಸೆಲೆಲೋಮೋನಸ್ ಇರ್ಬೋದು, ಈ ರೀತಿಯಾದಂಥ ಸೂಕ್ಷ್ಮಾಣುಜೀವಿಗಳನ್ನು ನಾವು ಅದರ ಮೇಲೆ ಸಿಂಪರಣೆ ಮಾಡಿ ಅದನ್ನು ಸುಲಭವಾಗಿ ಕಳೆಯೋ ರೀತಿಯಲ್ಲಿ ಅವು ಕಡಿಮೆ ಮಾಡುತ್ತೆ. ಅಂದರೆ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅನ್ನುವಂಥದ್ದೇನಿರುತ್ತೆ ಅದನ್ನು ನಮಗೆ ಕಡಿಮೆ ಮಾಡಿಕೊಡೋದ್ರಲ್ಲಿ ಈ ಒಂದು ಸೂಕ್ಷ್ಮಣುಜೀವಿಗಳು ಸಹಾಯಕವಾಗಿದ್ವು. ಮತ್ತು ಅದೇ ರೀತಿಯಾಗಿ ನಮಗೆ ಅದರಿಂದ ಒಳ್ಳೆ ಉತ್ತಮ ಗುಣಮಟ್ಟದ ಎರೆಹುಳ ಗೊಬ್ಬರವನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಅದನ್ನು ರೈತರು ತೆಗೆದುಕೊಂಡು ಹೋದಂತಹ ರೈತರು ಸಹ ಬಹಳ ಉತ್ತಮ ಗುಣಮಟ್ಟದ ಎರೆಹುಳ ಗೊಬ್ಬರವನ್ನು ನಮಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಅವರ ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸರ್. ಅಂದರೆ ತಾವು ಕೂಡ ಇದರ ಒಂದು ಫಲಿತಾಂಶ ಕಂಡುಕೊಂಡಿದ್ದೀರಿ, ರೈತರಿಗೂ ಕೂಡ ನೀವು ಈ ಥರ ಉಪಯೋಗ ಮಾಡಿರಿ, ಇದರಿಂದ ಉಪಯುಕ್ತತೆ ಇದೆ, ಉಪಯೋಗ ಇದೆ, ಪ್ರಯೋಜನ ಪಡ್ಕೊಳ್ರಿ ಅಂತ ತಾವು ರೈತರಿಗೂ ಕೂಡ ಹೇಳ್ತಾ ಇದ್ರಿ. ತುಂಬಾ ಸಂತೋಷ ಡಾಕ್ಟರ್ ಶುಭಶ್ರೀ ಕೆ ಎಸ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಜೈವಿಕ ಗೊಬ್ಬರದ ಮಹತ್ವ ಎಷ್ಟಿದೆ, ಜೈವಿಕ ಗೊಬ್ಬರ ಬಳಸೋದ್ರಿಂದ ಏನೇನು ಉಪಯೋಗ ಇದೆ, ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶುಭಶ್ರೀ ಅವ್ರ ಜೊತೆಗೆ ನಾವು ಕೂಡ ಇನ್ನೂ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳ್ಬೋದಲ್ಲ? ಆಗ್ಬೋದು ಸರ್. ನನ್ನ ಸಂಪರ್ಕ ಸಂಖ್ಯೆ ಬಂದು 9116634951. ಇನ್ನೊಮ್ಮೆ 9916634951. ಇನ್ನೊಮ್ಮೆ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾಕ್ಟರ್ ಶುಭಶ್ರೀ ಕೆ ಎಸ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇದೀಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಮುಳುಬಲಗುಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡು. ಗಂಧದ ಮಾಡುವ ಕಲಕೋತ ನಿರಭಯಲ ಎಷ್ಟು ನೋಡಿದರ ನಿರಭಯಲ ಎಷ್ಟು ನೋಡಿದರ ನಿರಭಯಲ ಗುರುರಾಯ ಎಷ್ಟು ನೋಡಿದರ ನಿರಭಯಲ ಗುರುರಾಯ ರುದ್ರನ ಮಹಿಮೆ ತಿಳಿಯಾವ ರುದ್ರನ ಮಹಿಮೆ ತಿಳಿಯಾವ ಮಾವಿನ ಹೋಳು ನನ್ನ ಕಣ್ಣು ಮಾವಿನ ಕಂದಮ್ಮ ಮಾವ ಬಂದಾನ ಒಳಗೋಗ ಮಾವ ಬಂದಾನ ಒಳಗೋಗ ಕಂದಮ್ಮ ಪಳಿಯನ ಕೂಡಿ ಹೊರಹೋದ ಪಂಡಿತನ ಕೂಡಿ ಹೊರಹೋದ ನನ್ನ ಮಗಳು ರಂಬೀನ ತರುವ ಅರಿಯಾಳು ರಂಬೀನ ತರುವುದು ಅರಿಯಾಳು ಕಂದವನ ಕ್ಯಾದಿಗೆ ತುರುಗು ಕೆಸರಾಗೆ ಕ್ಯಾದಿಗೆ ತುರುಬ ಕೆಸರಾಗೆ ಬೆವತಾವ ಕಂದ ನಿನಗಂದ ಬೆವತಾವ ವಾರಿಗೆ ಪುರುಷರ ತೋಳ್ಮೆಲ್ಲ ನಿತ್ತಿ ಹೇಳ ನನ್ನ ಮಗಳ ಬೆಳಗಾಗಿ ಹೇಳ ನನ್ನ ಮಗಳ ಬೆಳಗಾಗಿ ಹೇಳ ನನ್ನ ಮಗಳ ಬೆಳಗಾಗಿ ದೊಡ್ಡ ಕೇಳ ಕರಗೋಳು ಮೊಲೆಯುಂಡೋ ಕೇಳ ಕರಗೋಳು ಮೊಲೆಯುಂಡೋ ಮಾವಿನ ಕಗ್ಗಾಯ ಒಡೆದು ಕೊಣ ಒಡೆದು